ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಜ್ಞಾನಿಗಳಾದ ಡಾಕ್ಟರ್ ರಮೇಶ್, ಡಾಕ್ಟರ್ ಶಶಿಕಾಂತ್ ಏವೂರ್ ಮತ್ತು ಡಾಕ್ಟರ್ ರುದ್ರೇಶ್ ಡಿಎಲ್ ಅವರಿಂದ ಈರುಳ್ಳಿ ಬೆಳೆಯಲ್ಲಿ ರೋಗ ಕೀಟಗಳ ನಿರ್ವಹಣೆಯ ಕುರಿತು ಮಾಹಿತಿ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ರಮೇಶ್ ಅಂತ, ಸಹಾಯಕ ಪ್ರಾಧ್ಯಾಪಕರು ಸಸ್ಯರೋಗಶಾಸ್ತ್ರ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ. ಸೊ ಪ್ರಸ್ತುತ ಹವಾಮಾನದಲ್ಲಿ ಈರುಳ್ಳಿಯ ಬೆಳೆಯಲ್ಲಿ ರೋಗ ನಿರ್ವಹಣೆ, ಇದರ ಬಗ್ಗೆ ನಾನು ಮಾಹಿತಿ ನೀಡಲು ಇಚ್ಛೆ ಪಡುತ್ತೇನೆ. ಸೊ ಈಗ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಏನಪ್ಪ ಅಂದರೆ, ಒಟ್ಟಾರೆಯಾಗಿ ಏನಪ್ಪ ಅಂದರೆ 32,000 ಹೆಕ್ಟರ್ ಅಷ್ಟು ಈರುಳ್ಳಿ ಬೆಳೆಯನ್ನು ಬೆಳೆಯಲಾಗ್ತಿದೆ. ಅದರಲ್ಲಿ ಕೂಡ ವಿವಿಧ ತಳಿಗಳ ಬೆಳೆಗಳನ್ನು ನಾವು ಇಲ್ಲಿ ಬೆಳೆಯಲಾಗ್ತಿದೆ. ಸೊ ಈ ಒಂದು ಪ್ರಸ್ತುತ ಒಂದು ವಾರದಿಂದ ಇರತಕ್ಕಂಥ ವಾತಾವರಣದಲ್ಲಿ ಏನಪ್ಪ ಅಂದರೆ ಈರುಳ್ಳಿ ಬೆಳೆಗೆ ಅನೇಕ ರೋಗಗಳು ಬಾಧಿಸ್ತಾ ಇದೆ. ಸೊ ಈ ಒಂದು ನಮ್ಮ ಭಾಗದಲ್ಲಿ ಏನಪ್ಪ ಅಂದರೆ ಈರುಳ್ಳಿ ಬೆಳೆಯನ್ನು ಮಳೆಯಾಶ್ರಿತ ಮತ್ತು ನೀರಾವರಿ ಪ್ರದೇಶದಲ್ಲಿ ಇದನ್ನ ಬೆಳೆಯಲಾಗ್ತದೆ. ಅದರಲ್ಲಿ ಏನಪ್ಪ ಅಂದರೆ ಈ ಒಂದು ಬೀಜಗಳನ್ನು ನಾವೇನಪ್ಪ ಅಂದರೆ ಈ ಒಂದು ಚೆಲ್ಲುವ ಮೂಲಕ ಅಥವಾ ಉಗ್ಗುವ ಮೂಲಕ ಏನಪ್ಪ ಅಂದರೆ ನಾವು ಬೆಳೀತಾ ಇದ್ದೀವಿ. ಸೊ ಇದರಿಂದಾಗಿ ಏನಕ್ಕೇನಪ್ಪ ಅಂದರೆ ನಮಗೆ ಕೆಲವೊಂದು ರೋಗಗಳು ಬರ್ತಾ ಇದ್ದಾವೆ. ಯಾವ್ಯಾವ ರೋಗಗಳು ಏನಪ್ಪ ಅಂದರೆ ಪ್ರಮುಖವಾಗಿ ನಾವು ಏನಪ್ಪ ಅಂದರೆ ಈ ಒಂದು ಡೌನಿ ರೋಗ ಅಂತ ಹೇಳ್ತೀವಿ, ಅದಕ್ಕೇನಪ್ಪ ಅಂದರೆ ಕೇದಿಗೆ ರೋಗ ಅಥವಾ ಭುಜತುಪ್ಪಟ ರೋಗ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ನೇರಳೆ ಮಚ್ಚೆ ರೋಗ, ಗಡ್ಡೆ ಕೊಳೆ ರೋಗ ಮತ್ತು ಇತ್ತೀಚಿನ ದಿನದಲ್ಲಿ ಈ ಒಂದು ಸುಳಿ ರೋಗ, ತಿರುಗುಣಿ ರೋಗ ಅಂತಕ್ಕಂಥದ್ದು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಮೊದಲೇದಾಗಿ ನಾವೇನಪ್ಪ ಅಂದ್ರೆ ಈ ರೋಗಗಳ ಲಕ್ಷಣಗಳನ್ನ ಸ್ವಲ್ಪ ಹೇಳಿ ಅದರ ನಂತರದಲ್ಲಿ ಏನಪ್ಪ ಅಂದ್ರೆ ನಿರ್ವಹಣೆ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಲು ಇಚ್ಛೆ ಪಡ್ತೇನೆ. ಸೊ ನಾನು ಹೇಳಿದಂಗೆ ಕೇದಿಗೆ ರೋಗ ಅಥವಾ ಡೌನಿ ರೋಗ ಅಥವಾ ಈ ಒಂದು ಭುಜತುಪ್ಪಟ ರೋಗ ಅಂತಂದ್ರೆ ಈ ರೋಗ ಸಾಮಾನ್ಯವಾಗಿ ನಮ್ಗೇನಾಗುತ್ತಪ್ಪ ಅಂದ್ರೆ ಮೋಡಕವಿರ್ತಕ್ಕಂತಹ ವಾತಾವರಣ, ಆಗಾಗ ಮಳೆ ಬರ್ತಾ ಇರ್ತಕ್ಕಂಥ ಸಂದರ್ಭ ಇದ್ರೆ ಈ ರೋಗದ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಸ್ತುತದಲ್ಲಿ ಅಲ್ಲಲ್ಲಿ ರೈತರು ಕೂಡ ಈಗಾಗಲೇ ಈ ರೋಗ ಬಂದಿರೋ ಬಗ್ಗೆ ನಮ್ಮ ಮಾಹಿತಿಯನ್ನು ನೀಡಿರ್ತಾರೆ. ಸೊ ಈ ರೋಗ ಏನಾಗ್ತಪ್ಪ ಅಂದ್ರೆ ಎಲೆಯ ಮೇಲೆ ಸ್ವಲ್ಪ ಬಿಳಿ ಶಿಲೀಂಧ್ರದ ಬೆಳವಣಿಗೆ ಆಗ್ತಕ್ಕಂಥದ್ದು, ಅದಲ್ಲದೇ ಏನಪ್ಪ ಅಂದ್ರೆ ಎಲೆ ಮೇಲಿಂದ ಕೆಳಗಡೆ ಒಣಗ್ತಾ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಸ್ವಲ್ಪ ಮೋಡಕವಿದ್ದು ಮಳೆ ಇತ್ತಪ್ಪ ಅಂದ್ರೆ ಒಂದು ವಾರದಲ್ಲಿ ಕಂಪ್ಲೀಟ್ ಹೊಲ ಏನಪ್ಪ ಅಂದ್ರೆ ಸುಟ್ಟಂಗೆ ಒಣಗದಂಗೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೊ ಇದನ್ನೇನಪ್ಪ ಅಂದ್ರೆ ನಾವು ಕೇದಿಗೆ ರೋಗ ಅಥವಾ ಡೌನಿ ರೋಗ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಎರಡನೇ ರೋಗ ಏನಪ್ಪ ಅಂದ್ರೆ ನೇರಳೆ ಮಚ್ಚೆ ರೋಗ ಅಂತ ಹೇಳಿ ಕರಿತೀವಿ. ಈ ನೇರಳೆ ಮಚ್ಚೆ ರೋಗ ಏನಾಗ್ತದಪ್ಪ ಅಂದ್ರೆ ಎಲೆಯೇ ಅಲ್ಲಲ್ಲಿ ಏನಪ್ಪ ಅಂದ್ರೆ ಸಣ್ಣದೊಂದು ಮಚ್ಚೆ ಕಂಡು ಬರ್ತದೆ. ನಂತರದಲ್ಲಿ ಏನಾಗುತ್ತೆ, ಈ ಮಚ್ಚೆ ಗಾತ್ರ ಜಾಸ್ತಿಯಾಗಿ ಎಲ್ಲಿ ಮಚ್ಚೆ ಇರ್ತದೆ ಆ ಭಾಗದಲ್ಲಿ ಏನಾಗುತ್ತಪ್ಪ ಅಂದ್ರೆ ಎಲೆ ಮುರಿದು ಜೋತು ಬೀಳ್ತಕ್ಕಂಥದ್ದು, ಈ ರೀತಿ ಲಕ್ಷಣಗಳನ್ನ ನಾವು ಕಾಣ್ತೀವಿ. ಈ ನೇರಳೆ ಮಚ್ಚೆ ಅಂತ ಯಾಕೆ ಕರಿತೀವಿ ಅಂದ್ರೆ ಆ ಒಂದು ಮಚ್ಚೆ ಆಗಿರ್ತಕ್ಕಂಥ ಚುಕ್ಕಿ ಆಗಿರ್ತಕ್ಕಂಥ ಜಾಗದಲ್ಲಿ ಈ ನೀಲಿ ಬಣ್ಣದ ಶಿಲೀಂಧ್ರ ಬೆಳೆದಿರ್ತಕ್ಕಂಥದ್ದು ಕಾಣ್ತೀವಿ. ಸೊ ಅದಕ್ಕೆ ಏನಂದ್ರೆ ಇದರ ಹೆಸರು ನೇರಳೆ ಮಚ್ಚೆ ರೋಗ ಅಂತ ಹೇಳಿ ಕರಿತೀವಿ. ನಂತರದಲ್ಲಿ ಏನಪ್ಪ ಅಂದ್ರೆ ಗಡ್ಡೆ ಕೊಳೆ ರೋಗ ಅಂತ ನಾನು ಹೇಳಿದೆ. ಈ ಒಂದು ಗಡ್ಡೆ ಕೊಳೆ ರೋಗ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಜಮೀನಿನಲ್ಲಿ ನೀರು ನಿಂದಿರ್ತಕ್ಕಂಥದ್ದು, ಹೆಚ್ಚು ತೇವಾಂಶ ಇರ್ತಕ್ಕಂಥದ್ದು ಇರ್ತದೆ, ಆ ಒಂದು ಜಮೀನಿನಲ್ಲಿ ಈ ಒಂದು ರೋಗದ ಬಾಧೆ, ಗಡ್ಡೆ ಕೊಳೆಯುವಂತ ಬಾಧೆ ಜಾಸ್ತಿ ನಾವು ಕಾಣ್ತೀವಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಗಿಡ ಎಲ್ಲ ಸ್ವಲ್ಪ ನಮ್ಗೆ ಹಸರಾಗೇ ಕಾಣ್ತದೆ, ಆದ್ರೆ ಏನಾಗಿರ್ತದೆ ಕೆಳಗಡೆ ಗಡ್ಡೆ ಕೊಳೆತಿರ್ತದೆ. ಅಂತ ಗಡ್ಡೆಗಳನ್ನ ನಾವೇನಾದರೂ ಕಿತ್ತಿ ಸ್ವಲ್ಪ ಅದರ ಸ್ವಲ್ಪ ವಾಸನೆಯನ್ನ, ಗಡ್ಡೆ ಭಾಗದಲ್ಲಿ ವಾಸನೆಯನ್ನ ನೋಡಿದ್ರೆ ಸ್ವಲ್ಪ ಕೆಟ್ಟ ವಾಸನೆಯನ್ನ ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಥವಾ ಕೆಲವೊಂದು ಟೈಮ್ ಯಾವುದೇ ವಾಸನೆ ಇರೋದಿಲ್ಲ, ಬಟ್ ಬಿಳಿ ಶಿಲೀಂಧ್ರದ ಒಂದು ಬೆಳವಣಿಗೆಯನ್ನು ನಾವು ಕಂಡಿರ್ತೀವಿ. ಸೊ ಈ ರೋಗ ಏನಪ್ಪ ಅಂದರೆ ಶಿಲೀಂಧ್ರದಿಂದ ಮತ್ತು ದುಂಡಾಣುವಿನಿಂದ ಎರಡರಿಂದ ಕೂಡ ಈ ರೋಗ ಬರ್ತದೆ. ಸೊ ಕೊನೆಯದಾಗಿ ಏನಪ್ಪ ಅಂದರೆ ನಾನು ಹೇಳಿದಂಗೆ ಇತ್ತೀಚಿನ ದಿನದಲ್ಲಿ 3-4 ವರ್ಷದಿಂದ ಜಾಸ್ತಿ ಕಾಡ್ತಕ್ಕಂಥ ರೋಗ ಅಂದರೆ ಸುಳಿ ರೋಗ, ತಿರುಗುಣಿ ರೋಗ ಅಂಥೇಳಿ ಹೇಳಿದೆ. ಸೊ ಈ ಒಂದು ಸುಳಿ ರೋಗದ ಲಕ್ಷಣ ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು. ಏನಾಗ್ತದಪ್ಪ ಅಂದರೆ ಈ ಒಂದು ನಾವು ಕಾಂಡದ ಭಾಗ ಅಥವಾ ಕುತ್ತಿಗೆ ಭಾಗದಲ್ಲಿ ಏನಪ್ಪ ಅಂದರೆ ಅದರ ಒಂದು ಅಂತರ ಜಾಸ್ತಿ ಆಗ್ತಕ್ಕಂಥದ್ದು, ಆನಂತರ ಅಲ್ಲಿ ಏನಪ್ಪ ಅಂದರೆ ಸುತ್ತಾಗ್ತಕ್ಕಂಥದ್ದು ಅಥವಾ ಎಲೆಗಳು ಉದ್ದ ಜಾಸ್ತಿ ಆಗಿ ಎಲೆಗಳು ಕೂಡ ಸುತ್ತಾಗ್ತಕ್ಕಂಥದ್ದು, ಅದೇ ರೀತಿಯಾಗಿ ಏನಪ್ಪ ಅಂದರೆ ಯಾವುದೇ ರೀತಿಯಾದ ಗಡ್ಡೆ ಆಗದೇ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಅದಕ್ಕೆ ಇದಕ್ಕೇನಪ್ಪ ಸುಳಿ ರೋಗ, ತಿರುಗುಣಿ ರೋಗ, ಹಾವು ಸುರುಳಿ ರೋಗ ಕೂಡ ಅಂತೇಳಿ ಇದನ್ನು ನಾವು ಕರಿತೀವಿ. ಸೊ ಈ ಹೇಳ್ತಕ್ಕಂಥ ಈಗ ಪ್ರಸ್ತುತ ಹವಾಮಾನದಲ್ಲಿ ಮಳೆ ಮತ್ತು ತೇವಾಂಶ ಮಣ್ಣಲ್ಲಿ ಜಾಸ್ತಿ ಆಗಿರೋದ್ರಿಂದ ಈ ರೋಗಗಳು ಜಾಸ್ತಿ ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ರೋಗಗಳ ನಿರ್ವಹಣೆಗೆ ಸಮಗ್ರವಾಗಿ ಯಾವ ರೀತಿ ಮಾಡ್ಬೋದು ಅಂತಂದರೆ, ಸೊ ಒಂದನೇದಾಗಿ ನಾನು ಹೇಳಿದೆ ಏನಪ್ಪ ಅಂದರೆ ನಮ್ಮ ಭಾಗದಲ್ಲಿ ಈ ಒಂದು ಬೀಜಗಳನ್ನು ಉದ್ದಕ್ಕಂಥ ಪದ್ಧತಿಯಲ್ಲಿ ಈರುಳ್ಳಿಯನ್ನು ನಾವು ನಾವು ಬೆಳಿತೀವಿ. ಸೊ ಏನಾಗ್ತದೆ, ಈ ಒಂದು ಉಗ್ಗುವುದರಿಂದ ಏನಾಗುತ್ತೆ, ಕೆಲವೊಂದು ಪ್ರದೇಶದಲ್ಲಿ ಜಾಸ್ತಿ ಬೀಜಗಳು ಬಿದ್ದು ಏನಪ್ಪ ಅಂದ್ರೆ ಅಧಿಕ ಸಾಂದ್ರತೆಯಲ್ಲಿ ಗಿಡಗಳು ಬೆಳೆದಿರ್ತವೆ. ಸೊ ಈ ಒಂದು ಅಧಿಕ ಸಾಂದ್ರತೆ ಇರತಕ್ಕಂಥ ಜಾಗದಲ್ಲಿ ರೋಗದ ಬಾಧೆ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗ್ತದಪ್ಪ ಅಂದ್ರೆ ಅಲ್ಲಿ ಸರಿಯಾಗಿ ಗಾಳಿ ಬರೋದಿಲ್ಲ, ಬಿಸಿಲು ಬಡಿಯೋದಿಲ್ಲ, ಸೊ ತೇವಾಂಶ ಹೆಚ್ಚಾಗಿರ್ತದೆ. ಸೊ ಅದರಿಂದ ಅಲ್ಲಿ ಜಾಸ್ತಿ ಆಗಿರ್ತದೆ. ಅದಕ್ಕೇನಪ್ಪ ಅಂದರೆ ರೈತ ಬಾಂಧವರು ಎಲ್ಲಿ ಸ್ವಲ್ಪ ಜಾಸ್ತಿ ಸಾಂದ್ರತೆ ಇರ್ತಕ್ಕಂಥ ಸಸಿಗಳಿರ್ತವೆ ಅಂಥ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಏನಪ್ಪ ಅಂದರೆ ನಾವು ಸಸಿಗಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡುವ, ಅಂದರೆ ನಾವು ಸಾಂದ್ರತೆ ಜಾಸ್ತಿ ಇದ್ದಲ್ಲಿ ಸಸಿಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆಯುವಂಥ ಮಾಡಬೇಕು. ಇದರಿಂದ ಸರಿಯಾಗಿ ಗಾಳಿ ಬೆಳಕು ಆಡಿದರೆ ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗ್ತದೆ ಒಂದನೇದ್ದು. ಅದೇ ರೀತಿಯಾಗಿ ಇನ್ನೊಂದು ನಾನು ಹೇಳಿದ ಏನಪ್ಪ ಅಂದರೆ ಮಣ್ಣಲ್ಲಿ ತೇವಾಂಶ ಹೆಚ್ಚಾಗಿರ್ತದೆ. ಈ ಒಂದು ತೇವಾಂಶವನ್ನು ನಾವು ಕಡಿಮೆ ಮಾಡೋದಕ್ಕೆ ಏನಪ್ಪ ಅಂದರೆ ಎಲ್ಲಿ ನೀರು ನಿಂದಿರ್ತದೆ ಅಲ್ಲಿ ಆ ಜಾಗದಲ್ಲಿ ಏನಪ್ಪ ಅಂದರೆ ಸರಿಯಾಗಿ ಇಮಿಡಿಯೇಟ್ ಆಗಿ ಏನಪ್ಪ ಅಂದರೆ ನೀರು ಬಸಿದು ಹೋಗುವಂತೆ ಮಾಡಬೇಕಾಗುತ್ತೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ, ಇದನ್ನು ತಾವು ಮಾಡಬೇಕು. ಆನಂತರ ಮೂರನೇದಾಗಿ ಏನಪ್ಪ ಅಂದರೆ ಯಾವ ಹೊಲದಲ್ಲಿ ಗಡ್ಡೆ ಕೊಳೆ ರೋಗದ ಬಾಧೆ ಜಾಸ್ತಿ ಇರ್ತದೋ ಅಂತಹ ಒಂದು ಜಮೀನಲ್ಲಿ ಏನಪ್ಪ ಅಂದರೆ ಈ ಒಂದು ಜೈವಿಕವಾಗಿ ಕೂಡ ನಾವು ರೋಗವನ್ನು ನಿರ್ವಹಣೆ ಮಾಡ್ಬೋದು. ಈ ಜೈವಿಕವಾಗಿ ಅಂದರೆ ನಾವು ಯಾವ ರೀತಿ ಅಂದರೆ ಈ ಒಂದು ಚೆನ್ನಾಗಿ ಕೊಳೆತಿರ್ತಕ್ಕಂತಹ ತಿಪ್ಪೆ ಗೊಬ್ಬರ, ಇದರಲ್ಲಿ ಏನಪ್ಪ ಅಂದರೆ ನಾವು ತಿಪ್ಪೆ ಗೊಬ್ಬರಕ್ಕೆ ಒಂದು 2-3 kg ಟ್ರೈಕೋಡ್ರಮ, ಅದೇ ರೀತಿ 2-3 kg ಸುಡೋಮೊನಸ್ ಜೈವಿಕ ರೋಗನಾಶಕಗಳನ್ನು ಮಿಶ್ರಣ ಮಾಡಬೇಕು. ಅಂದರೆ 100 kg ಗೊಬ್ಬರದಲ್ಲಿ 2-3 kg ಟ್ರೈಕೋಡ್ರಮ, 2-3 kg ಸುಡೋಮೊನಸ್, ಇದನ್ನೇನಪ್ಪ ಅಂದರೆ ಸರಿಯಾಗಿ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಾವೇನಪ್ಪ ಅಂದರೆ ಇದನ್ನೇನಪ್ಪ ಅಂದರೆ ನಾವು ಯಾವ ರೀತಿ ಮೇಲು ಗೊಬ್ಬರವಾಗಿ ನೀಡ್ತೀವೋ ಅದೇ ರೀತಿಯಾಗಿ ಏನಪ್ಪ ಅಂದರೆ ನಾವು 1 acre ಇದನ್ನು ಈ ಪ್ರಮಾಣದಲ್ಲಿ ನಾವೇನಪ್ಪ ಅಂದರೆ ಮಣ್ಣಲ್ಲಿ ಚೆಲ್ಲಬೇಕಾಗತ್ತೆ. ಸೊ ಇದರಿಂದ ಕೂಡ ಏನಾಗುತ್ತಪ್ಪ ಅಂದರೆ ಈ ಒಂದು ಮಣ್ಣಲ್ಲಿ ಗೆಡ್ಡೆ ಕೊಳೆಯ ರೋಗದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ನಾವು ರಾಸಾಯನಿಕವಾಗಿ ಇದನ್ನು ಮಾಡಬೇಕಪ್ಪ ಅಂತಂದರೆ, ಸೊ ಯಾವ ಹೊಲದಲ್ಲಿ ನಾನು ಅದೇ ಹೇಳಿದೆ ಏನು ಸ್ವಲ್ಪ ಗೆಡ್ಡೆಗಳು ವಾಸನೆ ಬರ್ತಾ ಇರ್ತದೆ, ಸೊ ಅಂಥದ್ರಲ್ಲಿ ಇದು ಏನಪ್ಪ ಅಂದರೆ ದುಂಡಾಣುವಿನಿಂದ ಬ್ಯಾಕ್ಟೀರಿಯಿಂದ ಬಂದಿರತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಸ್ಟ್ರಿಪ್ಟೋಸೈಕ್ಲಿನ್ ಅಥವಾ ಈ ಬ್ಯಾಕ್ಟೀರ್ನಾಶಕ ಇದನ್ನು 1/2 gram, ಇದ್ರ ಜೊತೆಯಲ್ಲಿಯಪ್ಪ ಅಂದರೆ 1 gram ಅಷ್ಟೇನಪ್ಪ ಅಂದರೆ ಈ ಕ್ಯಾಪ್ಟಾನ್ ಅಥವಾ ಥಯೋಪಿನೇಟ್ ಮಿಥೈಲ್, ಇದನ್ನ ಎರಡನ್ನು ನಾವೇನಪ್ಪ ಅಂದರೆ 1 liter ನೀರಿಗೆ ಸ್ಟ್ರಿಪ್ಟೋಸೈಕ್ಲಿನ್ ಅಥವಾ ಬ್ಯಾಕ್ಟೀರ್ನಾಶಕ ಇದ್ರ ಜೊತೆಯಲ್ಲಿ ಕ್ಯಾಪ್ಟಾನ್ ಅಥವಾ ಥಯೋಪಿನೇಟ್ ಮಿಥೈಲ್ ಇದನ್ನೇನಪ್ಪ ಅಂದರೆ 1 liter ನೀರು ಈ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಾವೆಲ್ಲೆಲ್ಲಿ ಗೆಡ್ಡೆ ಕೊಳೆ ರೋಗದ ಬಾಧೆ ಇರ್ತದೆ ಅಂತಹ ಜಾಗದಲ್ಲಿ ಏನಪ್ಪ ಅಂದರೆ ಮಣ್ಣಿಗೆ ಇದನ್ನು ನಾವು ಬೆರೆಸ್ತಕ್ಕಂತಹ ಕೆಲಸ ಮಾಡಬೇಕಾಗ್ತದೆ. ನಾವೇನಪ್ಪ ಅಂದ್ರೆ ಈ ಒಂದು ಸಿಂಪಡಣೆ ಮಾಡ್ತಕ್ಕಂಥ ಸ್ಪ್ರೇಯರ್ದು ನಾಜಲ್ ಅನ್ನು ತೆಗೆದುಬಿಟ್ಟು ಅದು ನಳದಗತಿ ನೀರು ಬರ್ತಾ ಇರ್ತದೆ. ಸೊ ಎಲ್ಲಿ ಗೆಡ್ಡೆ ಕೊಳೆ ಇರ್ತದೋ ಆ ಜಾಗದಲ್ಲಿ ಸ್ವಲ್ಪ ಇದನ್ನು ಹಿಡಿದು ಮಣ್ಣಿಗೆ ಈ ದ್ರಾವಣವನ್ನು ಸೇರಿಸೋದ್ರಿಂದ ಸೊ ಇದು ರೋಗವನ್ನು ಕೂಡ ನಾವು ಹತೋಟಿ ಮಾಡಬಹುದು. ಅದೇ ರೀತಿಯಾಗಿ ಈಗ ನಾನು ಹೇಳಿದೆ ಈ ಒಂದು ತಿರುಗುಣಿ ರೋಗ, ಸುಳಿ ರೋಗ ಅಥವಾ ಹಾವು ಸುಳಿ ರೋಗದ ಬಾಧೆ ಅಂತ ಹೇಳಿದೆ. ಸೊ ಎಲ್ಲೆಲ್ಲಿ ಈ ರೀತಿ ರೋಗ ಕಂಡು ಬರ್ತಾ ಇದೆ, ಸೊ ಅಲ್ಲಿ ಏನಪ್ಪ ಅಂದರೆ ಈಗಾಗಲೇ ಮಾರ್ಕೆಟಲ್ಲಿ ಅನೇಕ ಸಂಯುಕ್ತ ಶಿಲೀಂಧ್ರ ನಾಶಗಳು ಅಂತಿದೆ. ಈ ಒಂದು ಸಂಯುಕ್ತ ಶಿಲೀಂಧ್ರ ನಾಶಗಳಂದರೆ ಈಗ ಪ್ರಮುಖವಾಗಿ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಟೆಬಿಕೊನೋಜೋಲ್, ಅಥವಾ ಏನಪ್ಪ ಅಂದರೆ ಟೆಬಿಕೊನೋಜೋಲ್ ಟ್ರೈಫ್ಲಾಕ್ಜಿಸ್ಟ್ರೋಬಿನ್, ಅಥವಾ ಏನಪ್ಪ ಅಂದರೆ ಕ್ಯಾಪ್ಟಾನ್ ಮತ್ತು ಹೆಕ್ಸಾಕೊನೋಜೋಲ್, ಈ ಮಿಶ್ರಿತ ಸಂಯುಕ್ತ ಶಿಲೀಂಧ್ರ ನಾಶಗಳು. ಅಜಾಕ್ಸಿಸ್ಟ್ರೋಬಿನ್ ಟೆಬಿಕೊನೋಜೋಲ್ ಆದರೆ 1 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಟ್ಯುಬಿಕೊನೋಜೋಲ್ ಮತ್ತು ಟ್ರೈಫಾಗ್ನಿಸ್ಟ್ರೋಬಿನ್ ಆದರೆ ಇದನ್ನು 0.5 gram ಪ್ರತಿ ಲೀಟರ್ ನೀರಿಗೆ, ಅಥವಾ ಹೆಕ್ಸಾಕೊನೋಜೋಲ್ ಮತ್ತು ಕ್ಯಾಪ್ಟಾನ್ ಇದನ್ನೇನಪ್ಪ ಅಂದರೆ 2 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಏನಪ್ಪ ಅಂದರೆ ಇದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ಈ ಒಂದು ಲಘು ಪೋಷಕಾಂಶಗಳು, ಇದರಲ್ಲಿ ಏನಪ್ಪ ಅಂದರೆ ಪ್ರಮುಖವಾಗಿ ಬೋರಾನ್ ಇರತಕ್ಕಂತಹ ಲಘು ಪೋಷಕಾಂಶಗಳನ್ನು ಮಿಶ್ರಣ ಮಾಡಿ ಅದು ಲಘು ಪೋಷಕಾಂಶದ ಪ್ರಮಾಣ ಏನಪ್ಪ ಅಂದರೆ 1 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಏನಪ್ಪ ಅಂದರೆ ನಾವು ಸಿಂಪಡಣೆಯನ್ನು ಮಾಡಬೇಕಾಗ್ತದೆ. ಈ ಸಿಂಪಡಣೆಯನ್ನು ನಾವು 10 ದಿನದ ಅಂತರದಲ್ಲಿ 2 ಬಾರಿ ಮಾಡಬೇಕಾಗ್ತದೆ. ಅದೇ ರೀತಿ ಇದರಲ್ಲಿ ಏನದಪ್ಪ ಅಂದ್ರೆ ನಾವು ಸಿಂಪಡಣೆ ಮಾಡಬೇಕಾದ್ರೆ ಮಳೆ ಇತ್ತಂದ್ರೆ, ಸೊ ಏನಪ್ಪ ಅಂದ್ರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಅಂಟನ್ನು ಕೂಡ ನಾವು ಬೆರೆಸಿ ಏನಪ್ಪ ಅಂದ್ರೆ ಸಿಂಪಡಣೆಯನ್ನ ಮಾಡಬೇಕಾಗುತ್ತೆ. ಈ ರೀತಿ ನಾವೇನಪ್ಪ ಅಂದ್ರೆ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಒಂದು ಬೆಳೆಗೆ ಬರ್ತಕ್ಕಂತಹ ರೋಗಗಳನ್ನ ನಿರ್ವಹಣೆ ಮಾಡಬಹುದು. ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಶಶಿಕಾಂತ್ ಏವೂರ್, ಸಹ ಪ್ರಾಧ್ಯಾಪಕರು, ತರಕಾರಿ ವಿಜ್ಞಾನಗಳ ವಿಭಾಗ, ತೋಟಗಾರಿಕಾ ವಿಶ್ವವಿದ್ಯಾಲಯ, ಬಾಗಲಕೋಟದಿಂದ ಮಾತಾಡ್ತಾ ಇರೋದು. ಮುಖ್ಯವಾಗಿ ಪೋಷಕಾಂಶಗಳು ಮತ್ತು ಕಳೆ ನಿರ್ವಹಣೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ರೈತ ಬಾಂಧವರು ಮುಖ್ಯವಾಗಿ ಗಮನಿಸಬೇಕಂತಂದ್ರೆ, ಸಾಕಷ್ಟು ರೈತರು ಹೊಲ ರೆಡಿ ಮಾಡುವಾಗ ಯಾವುದೇ ಗೊಬ್ಬರವನ್ನು ತಾವು ನೆಲ ಗೊಬ್ಬರವಾಗಿ ಕೊಡುವುದಿಲ್ಲ. ನೆಲ ಗೊಬ್ಬರಗಳನ್ನು ಈ ಈರುಳ್ಳಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾಗಿರ್ತದೆ. ಈರುಳ್ಳಿಯಲ್ಲಿ ನೀವೇನು ಹೊಲವನ್ನು ರೆಡಿ ಏನು ಮಾಡ್ತೀರಿ, ಪ್ಲಾಟ್ ಏನು ರೆಡಿ ಮಾಡ್ತೀರಿ, ಆವಾಗ ಗೊಬ್ಬರಗಳನ್ನು ಕೊಡಬೇಕಾಗುತ್ತದೆ. ತಳಗೊಬ್ಬರವಾಗಿ ನಾವು ಮೊದಲಾಗಿ ತಿಪ್ಪೆ ಗೊಬ್ಬರ ಹೇಳ್ತೀವಿ ನಾವು, ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ 12 ಟನ್ ಒಂದು ಎಕರೆಗೆ ಅಥವಾ 30 ಟನ್ ಒಂದು ಹೆಕ್ಟರಿಗೆ ಅಂತ ಹೇಳ್ತೀವಿ ನಾವು. ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಲ್ಲ, ಅದನ್ನು ಸರಿಯಾಗಿ ಕೊಳೆತ ಗೊಬ್ಬರವನ್ನ ಹೊಲ ತಯಾರು ಮಾಡುವಾಗ ತಾವು ನೆಲದಲ್ಲಿ ಬೆರೆಸಬೇಕು. ಕೊಳೆತ ಗೊಬ್ಬರವನ್ನು ಮಾತ್ರ ಉಪಯೋಗಿಸಬೇಕು, ಯಾಕಂತಂದ್ರೆ ನಾಳೆ ಗಡ್ಡೆ ಬಿಡುವಾಗ ನೀವು ಸರಿಯಾದ ಕೊಳೆತ ಗೊಬ್ಬರವನ್ನು ಹಾಕದೆ ಇದ್ದಾಗ ಗಡ್ಡೆಗಳ ನಾವು ಗಾತ್ರ ಮತ್ತು ಅದರ ಶೇಪ್ ಅಂತೀವಲ್ಲ, ಶೇಪ್ ಎಲ್ಲ ಕೆಟ್ಟೋಗುತ್ತೆ. ಅದು ಸರಿಯಾಗಿ ಮೊಳಕೆ ಹೊಡೆಯುವುದಿಲ್ಲ, ಸರಿಯಾಗಿ ಗಡ್ಡೆಗಳು ಬಿಡುವುದಿಲ್ಲ. ಅದಕ್ಕೆ ಆದಷ್ಟು ತಿಪ್ಪೆ ಗೊಬ್ಬರ ಕೊಳೆತದ್ದಾಗಿರ್ಬೇಕು. ಇದು 12 ಟನ್ ಪ್ರತಿ ಎಕರೆಗೆ ಅಂತ ಹೇಳಿದಲ್ಲ, ನೀವು ಹೊಲ ರೆಡಿ ಮಾಡುವಾಗ ಅದನ್ನು ಉಪಯೋಗ ಮಾಡಬೇಕು. ತದನಂತರ ರಾಸಾಯನಿಕ ಗೊಬ್ಬರ ತಳಗೊಬ್ಬರವಾಗಿ ಎಷ್ಟು ಉಪಯೋಗ ಮಾಡಬೇಕಪ್ಪ ಅಂತಂದ್ರೆ, ನಾನು ಹೇಳ್ತಾ ಇದ್ದೀನಿ ನೀವು ಒಂದು ಎಕರೆ ಬಗ್ಗೆ ಹೇಳ್ತಾ ಇದ್ದೀನಿ, ಆದಷ್ಟು ರೈತರಿಗೆ ಯೂಸ್ವಲಿ ನಮ್ಮ ಒಂದು ಎಕರೆ ಯೂಸ್ ಮಾಡ್ತಿರ್ತಾರೆ. DAP 1.5 ಬ್ಯಾಗ್ DAP ಅಂದ್ರೆ 66 kg ಸಾರಜನಕ ನಾವು ಯೂಸ್ ಮಾಡ್ಬೇಕಂತ ಹೇಳ್ತೀವಿ. ಅದಕ್ಕೆ ತಕ್ಕನಾಗಿ 1 ಬ್ಯಾಗ್ ಅಥವಾ 1.5 ಬ್ಯಾಗ್ ನೀವು DAP ಅನ್ನು ಯೂಸ್ ಮಾಡಬೇಕು. ರಂಜಕ 30 kg ಒಂದು ಎಕರೆಕ್ ಅಂತ ಹೇಳ್ತೀವಿ. ಸಾರಜನಕ ಮತ್ತು ರಂಜಕ ಕೂಡಿ ನಾವು DAP ಯೂಸ್ ಮಾಡೋದ್ರಿಂದ ಯೂರಿಯಾ ಪ್ರಮಾಣ 1 ಬ್ಯಾಗ್ ಯೂರಿಯಾ ನಾವು 50 kg ಒಂದು ಬ್ಯಾಗ್ ಯೂರಿಯಾ ಯೂಸ್ ಮಾಡಬೇಕಾಗುತ್ತದೆ. ಅದರಂತೆಯೇ ಪೊಟ್ಯಾಷಿಯಂ 50 kg ಇರು ನಾವು ಬೆಳಗ್ಗೆ ರೆಕಮೆಂಡೇಶನ್ ಇರೋದ್ರಿಂದ 1.5 ಬ್ಯಾಗ್ ಅಥವಾ 1 ಬ್ಯಾಗು MOP ಮೆರೆಟ್ ಆಫ್ ಪೊಟ್ಯಾಷನ್, 1 ಬ್ಯಾಗ್ DAP, 1 ಬ್ಯಾಗ್ ಯೂರಿಯಾ, 1 ಬ್ಯಾಗ್ ಮೆರೆಟ್ ಆಫ್ ಪೊಟ್ಯಾಷನ್ ತಳಗೊಬ್ಬರವಾಗಿ ಹೊಲ ರೆಡಿ ಮಾಡುವ ಬಿತ್ತನೆಕ್ಕಿಂತ ಮುಂಚೆ ಅಥವಾ ನಾಟಿ ಮಾಡೋದಕ್ಕಿಂತ ಮುಂಚೆನೇ ಇವೆಲ್ಲಗಳನ್ನು ಕೊಡಬೇಕಾಗುತ್ತದೆ. ತದನಂತರ ಉಳಿದ ಸಾರಜನಕ ಪ್ರಮಾಣವನ್ನು ನಾವು ಬೆಳೆ ನಾಟಿ ಮಾಡಿದ 35 ದಿವಸ ನಂತರ ಇಟ್ಕೊಳ್ಳಿ, 45 ದಿವಸಗಳಲ್ಲಿ ನಂತರ ಕೊಡಬೇಕಾಗುತ್ತೆ ಉಳಿದ ಸಾರಜನಕವನ್ನು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಎಲ್ಲ ಪೋಷಕಾಂಶಗಳನ್ನು ರಸಾವರಿ ಮುಖಾಂತರ ಕೊಡುತ್ತಾರೆ. ಅದಕ್ಕಾಗಿ ತಾವು ಯಾರ್ಯಾರಿಗೆ ಏರುಮಡಿ ಮತ್ತು ಡ್ರಿಪ್ ಇರಿಗೇಷನ್ ಅದನ್ನು ಅವರೆಲ್ಲರೂ 19 ಈ ಗೊಬ್ಬರವನ್ನು ಬಿತ್ತನೆ ಮಾಡಿದ 1 ಅಥವಾ 2 ವಾರದ ನಂತರ ತಳಗೊಬ್ಬರ ಅಂತೂ ಕೊಡಲೇಬೇಕು. ತದನಂತರ ಒಂದು 10-15 ದಿವಸ ಬಿಟ್ಟು ಸಸಿಗಳನ್ನು ಮೊಳಕೆ ಬಂದು 10-15 ದಿವಸ ನಂತರ ನಾವು 19 ನೀರಿನಲ್ಲಿ ಕರಗುವ ಗೊಬ್ಬರವನ್ನು ಡ್ರಿಪ್ ಮುಖಾಂತರವನ್ನು ಬಿಡಬಹುದು ಅಥವಾ ಸ್ಪ್ರೇ ಮುಖಾಂತರನೂ ನಾವು ಈರುಳ್ಳಿ ಬೆಳೆಗೆ ಒದಗಿಸಬೇಕು. ನಾವು ಮೊದಲೆಲ್ಲ ಒಂದು ಟೈಮು ಗೊಬ್ಬರವನ್ನು ಹಾಕಿ ಬಿಟ್ಬಿಡ್ತಿದ್ದೆವು, ಈಗ ಹಾಗಾಗಲ್ಲ. ಬೆಳೆಯ ಬೆಳವಣಿಗೆ ಮತ್ತು ದಿನಗಳಿಗೆ ಅನುಗುಣವಾಗಿ ವಿವಿಧ ರಾಸಾಯನಿಕ ಗೊಬ್ಬರಗಳನ್ನು ನಾವು ಅವಾಗವಾಗ ಕೊಟ್ಕೋತಿದ್ರೆ ಅದು ನಾವು ಗಡ್ಡೆಗಳ ಗಾತ್ರ ಮತ್ತು ಇಳುವರಿಯನ್ನು ಜಾಸ್ತಿ ಮಾಡಬಹುದು. ಹಾಗಾಗಿ ನಾನು ಹೇಳಿದೆ ಇನಿಷಿಯಲ್ ಸ್ಟೇಜ್ ಆಗಿ 12-61-0 ನಾವು ಬೆಳೆ 15 ದಿವಸ ಇದ್ದಾಗ ಅದನ್ನ ಒಂದು 2 ವಾರ ನೀವು 1 ಲೀಟರ್ ನೀರಿಗೆ 2 ಗ್ರಾಮು ಸ್ಪ್ರೇ ಮುಖಾಂತರ ಯೂಸ್ ಮಾಡ್ಕೋಬಹುದು ಅಥವಾ ನಾವು ಡ್ರಿಪ್ ಮುಖಾಂತರವಾದ್ರೂ ಕೊಡಬಹುದು. ತದನಂತರ 19 ಈ ರಾಸಾಯನಿಕ ಗೊಬ್ಬರವನ್ನು ಬೆಳೆ ಒಂದು 30 ದಿವಸಗಳ ನಂತರ 3 ಗ್ರಾಮು 1 ಲೀಟರ್ ನೀರಿಗೆ ಬರುವಂಗೆ ನಾವು ರಾಸಾಯನಿಕ ಡ್ರಿಪ್ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರನು ಕೊಡಬಹುದಾಗಿರ್ತದೆ. ಇನ್ನು ಇದನ್ನ ಕಂಟಿನ್ಯೂ ಆಗಿ ನೀವು ಪ್ರತಿ ವಾರ ಅಥವಾ 15 ದಿವಸಕ್ಕಂತರ ನೀವು ಆ ಗೊಬ್ಬರವನ್ನು ಕೊಟ್ಕೋತ ಹೋಗೋದ್ರಿಂದ ಎಲ್ಲರೂ ಯಾರು ನೀರಾವರಿ ಸಾಧ್ಯದ ಮತ್ತು ಡ್ರಿಪ್ ಮುಖಾಂತರ ಕೊಡೋದ್ರಿಂದ ನಾವು ಅತ್ಯುತ್ತಮ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಬೆಳೆಯ ಕೊನೆಯ ಹಂತದಲ್ಲಿದ್ದಾಗ 0050 ಸ್ಪ್ರೇ ಮುಖಾಂತರ ನಾವು ನೆಲಗೊಬ್ಬರವಾಗಿ ಕೊಡಬಾರದು. ಈ ಟೈಮ್ನಲ್ಲಿ ನೆಲಗೊಬ್ಬರವಾಗಿ ಕೊಡಬಾರದು, ಅದು ಬೆಳೆ ತೆಗೆದುಕೊಳ್ಳುವುದಿಲ್ಲ. ಅದಕ್ಕಾಗಿ ಇದನ್ನ ಸ್ಪ್ರೇ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ನೀರಿನಲ್ಲಿ ಕರಗುವಂತ ಗೊಬ್ಬರ 0050 ಅನ್ನು ಕೊಡಬೇಕಾಗುತ್ತದೆ. ಇನ್ನು ಇದರ ನಡುವೆ ನಾವು ಮೈಕ್ರೋನ್ಯೂಟ್ರಿಯಂಟ್ಸ್ ಬಹಳಷ್ಟು ರೈತರು ನಾವು ಮೈಕ್ರೋನ್ಯೂಟ್ರಿಯಂಟ್ಸ್ ಲಘು ಪೋಷಕಾಂಶಗಳು ಅಂತೀವಲ್ಲ ಅದನ್ನ ಬಹಳಷ್ಟು ರೈತರು ನಾವು ಉಪಯೋಗ ಮಾಡೋದಿಲ್ಲ. ಇಲ್ಲಿ ಈ ಬೆಳೆಗೆ ಸಲ್ಫರ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಒಂದು ವಸ್ತು ಆಗಿರ್ತದೆ. ಇಲ್ಲಿ ಸಲ್ಫರ್ ಅಂದ್ರೆ ನಾವು ಯೂಸ್ವಲಿ ಈರುಳ್ಳಿ ಕಟ್ ಮಾಡಿದಾಗ ಅಥವಾ ನಾವು ಉಳ್ಳಾಗಡ್ಡಿ ಅಂತ ಅದು ಕಟ್ ಮಾಡಿದಾಗ ನಮ್ಗೇನು ಘಾಟ್ ಬರ್ತದ ಅದು ಸಲ್ಫರ್ ಕಂಟೆಂಟ್ ಇಂದ ಬರ್ತದ. ಈ ಸಲ್ಫರ್ ಕಂಟೆಂಟ್ ಈರುಳ್ಳಿಯಲ್ಲಿ ಇರೋದ್ರಿಂದ ನಾವು ಸಲ್ಫರ್ ಕಂಟೆಂಟ್ ಈ ಸಲ್ಫರ್ ಅನ್ನ ಗಂಧಕ ಪ್ರಮಾಣವನ್ನ ಈರುಳ್ಳಿ ಕೊಡಬೇಕಾಗತ್ತೆ. ಸಲ್ಫರ್ ಅಂದ್ರೆ ಗಂಧಕ, ಇದನ್ನ ಈರುಳ್ಳಿಗೆ ನಾವು ಕೊಡಬೇಕಾಗತ್ತದೆ. ಎಷ್ಟು ಕೊಡಬೇಕಾಗತ್ತಪ್ಪ ಅಂತಂದ್ರೆ ನಾವು ಪ್ರತಿ ಹೆಕ್ಟರ್ಗೆ 20 kg ಅಂತ ಹೇಳ್ತೀವಿ. ಅಥವಾ ನಾವು ಈಗ ಸ್ಪ್ರೇ ಮುಖಾಂತರ ಕೊಡೋದ್ರಿಂದ ನೀವು ಡ್ರಿಪ್ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರ ಕೊಡೋದ್ರಿಂದ ನೀವು ಅದರ ಪ್ರಮಾಣ ಸಲ್ಫೆಕ್ಸ್ ಯೂಸ್ ಮಾಡ್ತಿರೋ ಯಾವ್ದು ಗೊಬ್ಬರ ಯೂಸ್ ಮಾಡ್ತೀರಿ ಅದನ್ನ ಅನುಗುಣವಾಗಿ ನೀವು ಕೊಡಬೇಕಾಗತ್ತದೆ. ಇದಲ್ದನೆ ನೀವು ಸಲ್ಫರ್ ಅಥವಾ ಈ ಗಂಧಕವನ್ನ ಜಿಪ್ಸಮ್ ಮುಖಾಂತರ ಕೊಡಬಹುದು. ಈ ಜಿಪ್ಸಮದ ಒಂದು ಯೂಸ್ ಮಾಡೋದು ಏನು ಉಪಯೋಗಪ್ಪ ಅಂತಂದ್ರೆ ಈ ಸಲ್ಫರ್ ಅಥವಾ ಜಿಪ್ಸಮ್ ಯೂಸ್ ಮಾಡೋದ್ರಿಂದ ಭೂಮಿ ಗಟ್ಟಿ ಆಗುವುದಿಲ್ಲ, ಇದು ಗಡ್ಡೆಗಳು ಬಿಡುವುದಕ್ಕೆ ಬಹಳ ಅನುಕೂಲ ಆಗುತ್ತದೆ. ಅದಲ್ದನೆ ಬೋರಾನು ಈ ಬೆಳೆಗೆ ಅತ್ಯುತ್ತಮವಾಗಿದೆ. ಜಿಂಕ್ ಸಲ್ಫೇಟ್ ಆಗಿನ ಕೊಡಬಹುದು ನಾವು. ಮೈಕ್ರೋನ್ಯೂಟ್ರಿಯಂಟ್ಸ್ 45 ಮತ್ತು 60 ದಿವಸಗಳಿಗೆ ಒಂದು 2 ಸರಿ ನಾವು ಸ್ಪ್ರೇ ಮಾಡೋದ್ರಿಂದ ನಾವು ಈರುಳ್ಳಿ ಗಡ್ಡೆಗಳ ಒಂದು ಬೆಳವಣಿಗೆಗೆ ಅತಿ ಅನುಕೂಲ ಆಗುತ್ತದೆ. ದಯವಿಟ್ಟು ರೈತರು ನೆಲಗೊಬ್ಬರ ತಳಗೊಬ್ಬರ ಅಂತ ಹೇಳ್ತೀವಲ್ಲ ಅದನ್ನು ಕೊಡೋದು, ಮತ್ತು ತದನಂತರ ವಾರಕ್ಕೊಂದು ಸರಿ ನಾವು ಹೇಳಿದ ಗೊಬ್ಬರಗಳನ್ನು ನಾವು ಸ್ಪ್ರೇ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ಕೊಡುವುದು, ಅಲ್ಲದೆ ಈ ಲಘು ಪೋಷಕಾಂಶಗಳು ಕೊಡೋದ್ರಿಂದ ಈರುಳ್ಳಿಯ ಇಳುವರಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳ್ಬಹುದು. ಯಾರ್ಯಾರು ರೈತರು ಒಣಭೂಮಿಯಲ್ಲಿ ಬೆಳೀತಾ ಇದ್ದೀರಿ, ಅದು ನೀವು ಈರುಳ್ಳಿಗೆ ಈ ರಾಸಾಯನಿಕ ಗೊಬ್ಬರಗಳ ಸ್ಪ್ರೇ ಮಾಡುವಾಗ ನೆಲದಲ್ಲಿ ಹಸಿ ಇರಬೇಕು, ಅಂದ್ರೆ ಮಾಯಿಶ್ಚರ್ ಇರಲೇಬೇಕಾಗತ್ತದ. ನೆಲದಲ್ಲಿ ಹಸಿ ಇಲ್ಲಾರ್ದಾಗ ನೀವು ಸ್ಪ್ರೇ ಮಾಡಿದ್ರೆ ಈರುಳ್ಳಿ ಬೆಳೆ ಒಣಗಿ ಹೋಗೋ ಸಾಧ್ಯತೆ ಇರ್ತದ. ಅದಕ್ಕೆ ಈರುಳ್ಳಿಯಲ್ಲಿ ಒಣಬಸದಲ್ಲಿ ಯಾರು ಬೆಳಿತೀರಿ, ಈ ಗೊಬ್ಬರಗಳು ಕೊಡುವಾಗ ನಾವು ಈ ಮಾಯಿಶ್ಚರ್ ಪ್ರಮಾಣ ಅಥವಾ ನೆಲದಾಗ ಹಸಿ ಇರ್ಬೇಕಂತ ಹೇಳ್ತೀವಲ್ಲ ಅದಿದ್ರೆ ಒಳ್ಳೆಯದು, ಸ್ಪ್ರೇ ಮಾಡಬೇಕಾಗ್ತದೆ. ಈ ತರನಾಗಿ ನೀವು ಪೋಷಕಾಂಶಗಳ ನಿರ್ವಹಣೆ ಲಘು ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ತಾವು ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ತದನಂತರ ನಾನು ಈರುಳ್ಳಿಯಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಸ್ವಲ್ಪ ತಮಗೆ ಮಾಹಿತಿ ಕೊಡ್ತೀನಿ. ಈರುಳ್ಳಿಯಲ್ಲಿ ಕಳೆ ಅಥವಾ ಕಸ ಎಂತೆ ಅಂತೀವಲ್ಲ, ಇದು ಬಹಳ ನಿರ್ವಹಣೆ ಬಹಳ ಪ್ರಮುಖವಾಗಿತ್ತು. ಒಟ್ಟಾರೆ ಈರುಳ್ಳಿ ಬೇಸಾಯದ ಖರ್ಚಿನಲ್ಲಿ 25-30% ನಾವು ಕಳೆ ನಿರ್ವಹಣೆಗೆ ಅಥವಾ ಕಸ ನಿರ್ವಹಣೆಗೆನೆ ನಾವು ಬಹಳಷ್ಟು ರೈತರು ಉಪಯೋಗ ಮಾಡ್ತೀವಿ ನಾವು ನಮ್ಮ ಒಟ್ಟಾರೆ ಖರ್ಚಿನ ಇದರಲ್ಲಿ. ಅದಕ್ಕಾಗಿ ಕಳೆ ನಿರ್ವಹಣೆ ಬಹಳ ಪ್ರಮುಖವಾಗಿತ್ತು. ಈ ಕಳೆ ನಿರ್ವಹಣೆಯನ್ನು ರಾಸಾಯನಿಕವಾಗಿ ನಾವು ಪೆಂಡಿಮಿಥಿಲಿನ್ ಅಂತ ಹೇಳಿ ಒಂದು ಕಳೆನಾಶಕವನ್ನು ಯೂಸ್ ಮಾಡ್ತೀವಿ. ಪೆಂಡಿಮಿಥಿಲಿನ್ ತಟ್ಟಿ ಈಸಿ ಇದನ್ನ 3.5 ml ಒಂದು ಲೀಟರ್ ನೀರಿಗೆ ಹಾಕಿ, ಅಥವಾ ಆಕ್ಸಿಕ್ಲೋರೋಪಿನ್ 23.5 EC 1 ml 1 ಲೀಟರ್ಗೆ ಹಾಕಿ, ಇದು ಈರುಳ್ಳಿ ಬಿತ್ತನೆ ಮಾಡಿದ 2 ದಿನಗಳ ಒಳಗಾಗಿ ನಾವು ಸ್ಪ್ರೇ ಮಾಡಬೇಕಾಗತ್ತದೆ. ಈರುಳ್ಳಿ ಬಿತ್ತನೆ ಅಥವಾ ಈರುಳ್ಳಿ ನಾಟಿ ಮಾಡಿದ 2 ದಿನಗಳ ಒಳಗಾಗಿ ನಾವು ಆ ನೆಲಕ್ಕೆ ನಾವು ಸ್ಪ್ರೇ ಮಾಡಬೇಕು. ಅಂದ್ರೆ ನಾವು 2ರಲ್ಲಿ 1 ಸ್ಪ್ರೇ ಮಾಡೋದ್ರಿಂದ ಕನಿಷ್ಠ 30-40 ದಿವಸಗಳವರೆಗೆ ನಾವು ಈ ಅಗಲ ಎಲೆಯ ಕರಿಕೆ ಮತ್ತು ಜೇಕ್ ಎರಡನ್ನು ಬಿಟ್ಟು ಉಳಿದ ಎಲ್ಲಾ ಕಳೆಗಳನ್ನು ನಾವು 30-45 ದಿವಸಗಳವರೆಗೆ ಕಳೆ ಬರದಂತೆ ನೋಡಿಕೊಳ್ಳಬಹುದು. ತದನಂತರ ತಾವು ಬೆಳೆ 30 ಅಥವಾ 35 ದಿವಸದಾಗ ಸಾಕಷ್ಟು ರೈತರು ಅದನ್ನು ಕೇಳ್ತಾ ಇದ್ದಾರೆ, ಹೇಗೆ ಕಳೆ ನಿರ್ವಹಣೆ ಮಾಡಬೇಕಂತ. ನಮ್ದು ಬಾಗಲಕೋಟೆ ಯೂನಿವರ್ಸಿಟಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಅವರು ಹೇಳಿದ ಪ್ರಕಾರ ಆಕ್ಸಿಕ್ಲೋರೋಪಿನ್ ಅನ್ನು 1 ml 1 ಲೀಟರ್ ನೀರಿಗೆ ನೀವು ಸಿಂಪರಣೆ ಮಾಡೋದ್ರಿಂದ ತಾವು ಕಳೆಗಳನ್ನು 30-35 ದಿವಸಗಳ ನಂತರವೂ ಸಹ ಒಂದ್ಸಾರಿ ಸ್ಪ್ರೇ ಮಾಡೋದ್ರಿಂದ ನೀವು ಕಳೆ ನಿರ್ವಹಣೆ ಮಾಡಬಹುದು. ತದನಂತರ ಒಂದು ಕೈ ಕಸ ಅಂತ ಹೇಳ್ತೀವಲ್ಲ ನಾವು, ಕೈಯಿಂದ ಕಸ ತೆಗೆದು ಅದನ್ನು ಮಾಡೋದ್ರಿಂದ ನೀವು ಈರುಳ್ಳಿಯ ಪ್ಲಾಟ್ ಅನ್ನು ಸ್ವಚ್ಛವಾಗಿ ಇಟ್ಕೋಬಹುದು. ಇಲ್ಲಿವರೆಗೆ ನಾನು ಈರುಳ್ಳಿಯ ಬೇಸಾಯದ ಮಹತ್ವ, ತಳಿಗಳ ನಿರ್ವಹಣೆ ಹಾಗೂ ಇದರ ಬಿತ್ತನೆ ಮತ್ತು ನಾಟಿಯಾಗಿ ಮಾಡಬೇಕು ಹಾಗೂ ಪೋಷಕಾಂಶಗಳು ಲಘು ಪೋಷಕಾಂಶಗಳ ನಿರ್ವಹಣೆ ಹಾಗೂ ಕಳೆ ನಿರ್ವಹಣೆ ಬಗ್ಗೆ ತಮಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ತಿಳಿಸಿಕೊಟ್ಟಿರ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ತಾವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ಫೋನ್ ನಂಬರ್ 8431985966. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸೊ ನನ್ನ ಹೆಸರು ಡಾಕ್ಟರ್ ರುದ್ರೇಶ್ DL ಅಂದ್ಬಿಟ್ಟು ನಾನು ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಕೃಷಿ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ 12 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ. ಸೊ ಇವತ್ತಿನ ದಿನ ನಾನು ಈರುಳ್ಳಿ ಬೆಳೆಯಲ್ಲಿ ರೋಗ, ಕೀಟ ಮತ್ತು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಪೀಡನಾಶಕಗಳ ಬಳಕೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ತಮ್ಮಲ್ಲಿ ಬಂದಿದ್ದೀನಿ. ಸೊ ಮೊದಲನೇದಾಗಿ, ಭೂಮಿ ತಯಾರಿಸುವ ಸಮಯದಲ್ಲಿ ರೋಗ ಮತ್ತು ಕೀಟ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಪೀಡನಾಶಕಗಳ ಮಿಶ್ರಣಗಳಾದಂತಹ ಮೈಕೋರೈಜಾ, ಟ್ರೈಕೋಡರ್ಮಾ, ಸೂಡೋಮೊನಾಸ್, ಮೆಟಾರೈಜಿಯಂ ಮತ್ತು ಅಜಿಟೋಬ್ಯಾಕ್ಟರ್, ಸೊ ಈ ಪ್ರತಿಯೊಂದು ಜೈವಿಕ ಗೊಬ್ಬರಗಳನ್ನು 3 kg ಪ್ರತಿ ಎಕರೆಗೆ ಪ್ರಮಾಣದಲ್ಲಿ ತೆಗೆದುಕೊಂಡು ಇವುಗಳನ್ನು 500 kg ಚೆನ್ನಾಗಿ ಕೊಳೆತ ತಿಪ್ಪೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ, ಅಥವಾ ಈ ಎಲ್ಲ ಜೈವಿಕ ಗೊಬ್ಬರಗಳನ್ನು ಒಳಗೊಂಡ ಮಿಶ್ರಣವಾದಂತಹ ಒಂದು ಉತ್ಪನ್ನವನ್ನು ಉಳ್ಳಾಗಡ್ಡಿಗೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ನಾವು ತಯಾರು ಮಾಡಿ ಬಿಡುಗಡೆಯನ್ನು ಮಾಡಿದ್ದೀವಿ. ಇದನ್ನು ಕೃಷ್ಣಪ್ರಭಾ ಚೈತನ್ಯ ಅನ್ನೋ ಒಂದು ಉತ್ಪನ್ನದ ಹೆಸರಿನಲ್ಲಿ ನಾವು ಬಿಡುಗಡೆಗೊಳಿಸಿದ್ದೀವಿ. ಸೊ ಈ ಮೇಲೆ ಹೇಳಿದ ಮಿಶ್ರಣಗಳನ್ನು 3-3 kg ಪ್ರತಿ ಒಂದರಂತೆ, ಅಥವಾ ಕೃಷ್ಣಪ್ರಭಾ ಚೈತನ್ಯವನ್ನು 10-15 kg ಪ್ರತಿ ಎಕರೆಗೆ ಪ್ರಮಾಣದಲ್ಲಿ 500 kg ಕೊಳೆತ ತಿಪ್ಪೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಭೂಮಿಯಲ್ಲಿ ಚೆಲ್ಲಿ ನಂತರ ಉಳುಮೆ ಮಾಡಿ ಜೈವಿಕ ಗೊಬ್ಬರವನ್ನು ಭೂಮಿಯಲ್ಲಿ ಸೇರಿಸುವುದರಿಂದ, ಸೊ ಉಳ್ಳಾಗಡ್ಡೆಯಲ್ಲಿ ಬರಬಹುದಾದಂಥ ಗಡ್ಡೆ ಕೊಳೆಯ ರೋಗ, ಸುತ್ತುಮುರಿ ರೋಗ ಮತ್ತು ಕೀಟಗಳಾದಂತಹ ಗೊಣ್ಣೆ ಹುಳುಗಳನ್ನು ಸಮಗ್ರವಾಗಿ ಹತೋಟಿ ಮಾಡಲು ಸಾಧ್ಯವಾಗ್ತದೆ. ತದನಂತರ ಉಳ್ಳಾಗಡ್ಡೆಯಲ್ಲಿ ಬರುವಂತಹ ಮತ್ತೊಂದು ಪ್ರಮುಖ ರೋಗ ಮುಟ್ಟುಮುರಿ ರೋಗ. ಈ ಜೈವಿಕ ಗೊಬ್ಬರಗಳ ಮಿಶ್ರಣವನ್ನು ಬಳಸಿದ್ದೇ ಆಗಲಿ ಮುಟ್ಟುಮುರಿ ರೋಗ ಬರುವಂತಹದು ಅತಿ ವಿರಳವಾಗಿರ್ತದೆ. ಆದರೂ ಕೂಡ ಯಾವುದೇ ಕಾರಣದಿಂದ ಈ ಮುಟ್ಟುಮುರಿ ರೋಗವನ್ನು ಮುಂದೆ ಬರಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಬಿತ್ತನೆ ಮಾಡಿದ 30 ದಿನಗಳ ನಂತರ, ಅದೇ ರೀತಿಯಲ್ಲಿ 60 ದಿನಗಳ ನಂತರ 2 ಬಾರಿ ಆನಿಯನ್ ಸ್ಪೆಷಲ್ ಅಂತ ಒಂದು ಜೈವಿಕ ಗೊಬ್ಬರ ಮಿಶ್ರಣವನ್ನು ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ. ಇದನ್ನು 5 ಲೀಟರ್ ಪ್ರತಿ ಎಕರೆಗೆ ಅಥವಾ 10 ml 1 ಲೀಟರ್ ನೀರಿಗೆ ಹಾಕಿಕೊಂಡು ಡ್ರಂಚಿಂಗ್ ಮಾಡಬೇಕು. ಡ್ರಂಚಿಂಗ್ ಯಾವ ರೀತಿ ಮಾಡಬೇಕಂದ್ರೆ, ನಿಮ್ಮ ಗಿಡವನ್ನು ತೊಯ್ದು ಅದು ನೆಲದ ಬಡ್ನಲ್ಲೂ ಕೂಡ ಸ್ವಲ್ಪ ನೆಲಿಬೇಕು. ಈ ರೀತಿಯಾಗಿ ಇದನ್ನು ಸಿಂಪಡಣೆ ಮಾಡಬೇಕು. ಈ ರೀತಿಯಾಗಿ ಮುಂಜಾಗ್ರತವಾಗಿ ಸಿಂಪಡಣೆ ಮಾಡಿದ್ರೆ ಈ ಮುಟ್ಟುಮುರಿ ರೋಗ ಅಥವಾ ಟ್ವಿಸ್ಟ್ ರೋಗ, ಸುಳಿ ರೋಗ ಅಂತ ಏನು ಹೇಳ್ತೀವಿ, ಇದನ್ನು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಬಹುದು. ಅಥವಾ ಯಾವುದೇ ಕಾರಣಕ್ಕಾಗಿ ತಾವು ಮುಂಜಾಗ್ರತಾ ಕ್ರಮವಾಗಿ ಈ ಮೇಲೆ ಹೇಳಿದ ಆನಿಯನ್ ಸ್ಪೆಷಲ್ನ ಉಪಯೋಗಿಸದೇ ಇದ್ದಿದ್ದಲ್ಲಿ ಈ ರೋಗ ಕಂಡು ಬಂದ ತಕ್ಷಣ 1 ವಾರದ ಅಂತರದಲ್ಲಿ 2 ಬಾರಿಯಂತೆ ಆನಿಯನ್ ಸ್ಪೆಷಲನ್ನು 5 ಲೀಟರ್ ಪ್ರತಿ ಎಕರೆಗೆ ಅಥವಾ 10 ml ಪ್ರತಿ 1 ಲೀಟರ್ಗೆ ಪ್ರಮಾಣದಲ್ಲಿ ಹಾಕಿಕೊಂಡು ಸಿಂಪಡೆಯನ್ನು ಅಥವಾ ಡ್ರಂಚಿಂಗನ್ನು ಮಾಡುವುದರಿಂದ ಈ ರೋಗವನ್ನು ಪರಿಣಾಮಕಾರಿಯಾಗಿ ಹತೋಟಿಗೆ ತರಬಹುದು. ಇದೇ ರೀತಿಯಾಗಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯಲ್ಲಿ ಜೈವಿಕ ಗೊಬ್ಬರಗಳ ಮುಖಾಂತರ ಪೋಷಕಾಂಶಗಳನ್ನು ಯಾವ ರೀತಿ ನಿರ್ವಹಿಸಬಹುದು ಅಂತ, ಜೈವಿಕ ಗೊಬ್ಬರಗಳ ಮುಖೇನ ಪೋಷಕಾಂಶಗಳ ನಿರ್ವಹಣೆ ಆಗಿ ಜೈವಿಕ ಗೊಬ್ಬರಗಳ ಮಿಶ್ರಣವಾದ NPK ಕನ್ಸಾರ್ಷಿಯ ಅಂತ ಕರಿತೀವಲ್ಲ, ಇದನ್ನು 5 ಲೀಟರ್ 1 ಎಕರೆಗೆ ಪ್ರಮಾಣದಲ್ಲಿ 30 ಮತ್ತು 60 ದಿನಗಳಲ್ಲಿ ಡ್ರಂಚಿಂಗ್ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ತೆಗೆದುಕೊಳ್ಳುವುದರಿಂದ ಈರುಳ್ಳಿಗೆ ಬೇಕಾದಂತಹ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು ಸಂಪೂರ್ಣವಾಗಿ ಒದಗಿಸುವಲ್ಲಿ ತುಂಬ ಸಹಕಾರಿಯಾಗಿರುತ್ತದೆ. ಈ ಒಂದು ಜೈವಿಕ ಗೊಬ್ಬರವನ್ನು ನೀವು ಉಪಯೋಗಿಸಿದ್ದಲ್ಲಿ ಇದು ರಾಸಾಯನಿಕ ಗೊಬ್ಬರಗಳಾಗಿ ಬದಲಾಗಿಯಲ್ಲ, ಇದು ರಾಸಾಯನಿಕ ಗೊಬ್ಬರಗಳ ಪೂರಕವಾಗಿ. ನೀವೇನು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಿರಲ ಬೆಳೆಗೆ ಅದನ್ನು ಕೊಡಬೇಕು. ಅದರ ಜೊತೆಗೆ ಈ ಜೈವಿಕ ಗೊಬ್ಬರವನ್ನು ಕೊಟ್ಟಿದ್ದೇ ಆದಂತಲ್ಲಿ ನೀವು ಕೊಟ್ಟಂಥ ರಾಸಾಯನಿಕ ಗೊಬ್ಬರ ಪರಿಣಾಮಕಾರಿಯಾಗಿ ಹೀರಿಕೊಂಡು ಬೆಳೆಗೆ ಕೊಡುವಲ್ಲಿ ಇವು ಸಹಾಯಕವಾಗಿದೆ. ಮತ್ತೆ ಈ ಮೇಲೆ ತಿಳಿಸಿದ ಎಲ್ಲ ಜೈವಿಕ ಗೊಬ್ಬರಗಳ ಮಿಶ್ರಣವನ್ನು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ನಾವು ಅಭಿವೃದ್ಧಿಪಡಿಸಿ ರೈತರಿಗೆ ಕಡಿಮೆ ಬೆಲೆಯಲ್ಲಿ ನಾವು ಮಾರಾಟ ಮಾಡುತ್ತಿರ್ತೀವಿ. ಇವುಗಳ ಹೆಚ್ಚಿನ ಮಾಹಿತಿಗಾಗಿ ನೀವು ಜೈವಿಕ ಗೊಬ್ಬರಗಳ ಲ್ಯಾಬೊರೇಟರಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ರೈತ ಬಾಂಧವರು ಕರೆ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮೊಬೈಲ್ ಸಂಖ್ಯೆ 9538243305. ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಜ್ಞಾನಿಗಳಾದ ಡಾಕ್ಟರ್ ರಮೇಶ್, ಡಾಕ್ಟರ್ ಶಶಿಕಾಂತ್ ಏವೂರ್ ಮತ್ತು ಡಾಕ್ಟರ್ ರುದ್ರೇಶ್ ಡಿಎಲ್ ಅವರಿಂದ ಈರುಳ್ಳಿ ಬೆಳೆಯಲ್ಲಿ ರೋಗ ಕೀಟಗಳ ನಿರ್ವಹಣೆಯ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಕೇಳುಗರೇ, ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ ಭಜನಾ ಪದಗಳನ್ನು. ಇದನ್ನು ಪ್ರಸ್ತುತಪಡಿಸಲಿದ್ದಾರೆ ಚಿದಾನಂದ ಪಿ ಕೊನ್ನೊಳ್ಳಿ ಹಾಗೂ ತಂಡದವರಿಂದ. ಭಕ್ತಿವಂತಲಿಕೆ ಕುಂಬಾರಕ್ಕೆ ಅಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಅಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಅಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಅಂತ ಭಕ್ತಿವಂತ ಭಕ್ತಿವಂತ ತರಿಸಿ ತನು ಎಂಬುವ ನೀರನಿಸಿ ಚೆನ್ನ ಎಂಬುವ ಮನ್ನನ ತರಿಸಿ ತನು ಎಂಬುವ ನೀರನಿಸಿ ಗುಣ ಎಂಬುವ ಉದಲನ ಕಲಿಸಿ ಗುಣ ಎಂಬುವ ಉದಲನ ಕಲಿಸಿ ಮನ ಎಂಬುವ ಸೋತುವ ಕೇಂತ ತಿಗರಿಯ ಹೂಡಿ ಭಕ್ತಿ ಎಂಬುವ ಬಡಿಯ ಮಾಡಿ ಜ್ಞಾನ ಎಂಬುವ ತಿಗರಿಯ ಹೂಡಿ ಭಕ್ತಿ ಎಂಬುವ ಬಡಿಯ ಮಾಡಿ ಮುನ್ನೂರಿದರುವತ್ತ ಸುತ್ತನ ತಿರುವಿ ಮುನ್ನೂರಿದರುವತ್ತ ಸುತ್ತನ ತಿರುಗಿ ಗಡಿಗೆ ತಯ್ಯಾರ ಮಾಡುವ ಮುಚ್ಚಿ ಸತ್ಯ ಎಂಬುವ ಬೆಂಕಿ ಹಾಕಿ ಅರು ಎಂಬುವ ಆವಿಯ ಮುಚ್ಚಿ ಸತ್ಯ ಎಂಬುವ ಬೆಂಕಿ ಹಾಕಿ ಸತ್ಯ ಶರಣರು ಕೊಲ್ಲುವಂತ ಸತ್ಯ ಶರಣರು ಕೊಲ್ಲುವಂತ ಸಂತಿಗೆ ಹೋಗಿ ಮಾರುವ ಅಂತ ಭಕ್ತಿವಂತ ಸಿಗೊಂದ ಗಡಿಗೆಯ ಮಾರಿ ಮೂರತ ಸಿಗೊಂದ ಕುಡಿಗೆಯ ಮಾರಿ ಆರತ ಸಿಗೊಂದ ಗಡಿಗೆಯ ಮಾರಿ ಮೂರತ ಸಿಗೊಂದ ಕುಡಿಗೆಯ ಮಾರಿ ವಸತಿ ಒಳಗ ಶಿಶು ನಾಳ ದಿಶ ನಮ್ಮ ವಸತಿ ಒಳಗ ಶಿಶು ನಾಳ ದಿಶ ನಮ್ಮ ಜ್ಞಾನ ನಮಗೆ ಒಂದು ಇಡುವಾಕೆ ಬ್ರಹ್ಮಾಂಡ ಹಸಿಯ ಮಣ್ಣಿನ ಕೊಡ ಅಭ್ಯಾಸಕ್ಕೆ ಎಲ್ಲದ ಕೊಡ ಹಸಿಯ ಮಣ್ಣಿನ ಕೊಡ ಅಭ್ಯಾಸಕ್ಕೆ ಎಲ್ಲದ ಕೊಡ ಹಸಿಯ ಮಣ್ಣಿನ ಕೊಡ ಅಭ್ಯಾಸಕ್ಕೆ ಎಲ್ಲದ ಕೊಡ ಹಸಿಯ ಮಣ್ಣಿನ ಕೊಡ ಅಭ್ಯಾಸಕ್ಕೆ ಇಲ್ಲದ ಕೊಡ ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ ಉತ್ತಮರ ಮಗಳಮ್ಮ ಇನ್ನೊಮ್ಮೆ ಕೇಳಮ್ಮ ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ ಅತಿಮಾನಿಯ ಸೊಸಿಯ ತಂಗಮ್ಮ ಹಿರಿವಳಿ ದಂಡಿ ಮೇಲೆ ಗುರುಮಠ ಬಬಲಾದೆ ಹಿರಿವಳಿ ದಂಡಿ ಮೇಲೆ ಗುರುಮಠ ಬಬಲಾದೆ ಹಿರಿವಳಿ ದಂಡಿ ಮೇಲೆ ಗುರುಮಠ ಬಬಲಾದೆ ಹಿರಿವಳಿ ದಂಡಿ ಮೇಲೆ ಗುರುಮಠ ಬಬಲಾದೆ ತರುಳ ಚಿಕ್ಕಯ್ಯ ನವರ ಪಾದ ಇಳಿ ತಂಗಮ್ಮ ವರವನೊಲ್ಲೇನೋ ಮುಕ್ತಿ ದೊರೆವ ಸಾಧನವ ವರವನೊಲ್ಲೇನೋ ಮುಕ್ತಿ ದೊರೆವ ಸಾಧನವ ವರವನೊಲ್ಲೆ